ಸ್ವಾಧ್ಯಾಯ ಅನ್ನುವಾಗ ಸಾಮಾನ್ಯ ನಾವು ಅಧ್ಯಯನದಿಂದ ಓದ್ವಾರ ಮಾತಾಡಿದ್ದೆ. ಈ ವಾರ ಇನ್ನೊಂದು ಬಹಳ ಮುಖ್ಯವಾದದ್ದು, ಓದ್ತಾ ಓದ್ತಾ ನಮ್ಮ ಇಂಟರ್ನಲ್ ಜರ್ನಿ ಶುರು ಆಗ್ಬಿಡುತ್ತೆ. ಯಾವಾಗ್ಲೂ ಯಾರೇ ನೀವು ಓದುವಾಗ ಶುರು ಮಾಡ್ಕೊಳ್ಳಿ, ಆ ರೂಪಗಳನ್ನ ಒಳಗಡೆ ಕಟ್ಕೊಳ್ತಾ ಇರ್ತೀರ. ಅಲ್ಲೇನೇನು ಇಮ್ಯಾಜಿನ್ಸ್ ಬರ್ತವೆ, ಆಮೇಲಿಂದ ಇಮೇಜಸ್ ಬರ್ತವೆ, ಕಲ್ಪನೆಗಳು ಮತ್ತು ಪ್ರತಿಮೆಗಳು ಅವೆಲ್ಲ ನಿಮ್ಮೊಳಗಡೆ ಮೂಡ್ತಾ ಇರುತ್ತೆ. ಅಂದ್ರೆ ಈ ಪರೀಕ್ಷೆಗಾಗಿ ಭಯದಿಂದ ಓದೋದ್ ಬಿಟ್ಟು ಆನಂದಕ್ಕಾಗಿ ಓದಕ್ ಶುರು ಮಾಡಿ ನೀವು, ಆವಾಗ ಈ ಇಮೇಜಸ್ ಮತ್ತು ಇಮ್ಯಾಜಿನ್ಸ್ ಅಂದ್ರೆ ಇಮ್ಯಾಜಿನೇಷನ್ ಕಲ್ಪನೆಗಳು ಶುರು ಆಗ್ತವೆ. ಆವಾಗ ನೀವು ಪುಸ್ತಕದ ಜೊತೆ ಪ್ರಯಾಣ ಮಾಡ್ತಿರ್ತೀರ. ಒಂದ್ ನಾಟಕ ಓದಿ ಅಥವಾ ಒಂದ್ ಕಾದಂಬರಿ ಓದಿ ಆ ಓದ್ತಾ ಓದ್ತಾ ಓದ್ತಾ ಓದ್ತಾ ನಿಮ್ಮ ಅಂತರ್ಯಾತ್ರೆ ಶುರು ಆಗ್ಬಿಡುತ್ತೆ. ಇದು ಮಾನವನ ಸೌಭಾಗ್ಯ. ಮೊದಲು ನಾನು ಅನ್ನೋದು ಈ ಮಾತು, ಭಾಷೆ, ಆಮೇಲಿಂದ ಲಿಪಿ, ಇವೆಲ್ಲವೂ ಸೌಭಾಗ್ಯಗಳೇ. ಬೇರೆ ಪ್ರಾಣಿಗಳಿಗೆ ಯಾವಕ್ಕಿದೆ ಹೇಳಿ? ಆ ಡೈನೋಸಾರ್ಸ್ 4 ಕೋಟಿ ವರ್ಷ ಬದುಕಿತ್ತಂತೆ. ತುಂಬಾ ದೈತ್ಯ ಪ್ರಾಣಿ, ಪೆಡಂಭೂತ ಅಂತ ಹೇಳ್ತಾರೆ. ಅಷ್ಟು ದೈಹಿಕ ವಿಕಾಸ ಆದ್ರೂ ಕೂಡ ಮಾನಸಿಕ ವಿಕಾಸ ಆಗ್ಲಿಲ್ಲ ಪಾಪ. ಇನ್ನು ತುಂಬಾ ಹಳೆ ಪ್ರಾಣಿಗಳು ಅಂತ ನಾವು ಕೇಳ್ತೀವಿ. ಮಾನವನಿಗಿಂತ ಪ್ರಾಚೀನವಾದವು ಅಂದ್ರೆ ಜಿರಲೆಗಳು, ಹಲ್ಲಿಗಳು, ಮೊಸಳೆಗಳು, ತುಂಬಾ ಹಳೆ ಪ್ರಾಣಿಗಳು ಅಂತ ಹೇಳ್ತಾರೆ ಅಧ್ಯಯನ ಮಾಡೋ. ಆದ್ರೆ ಅಲ್ಲೂ ಕೂಡ ಅವು ದೈಹಿಕವಾಗೂ ವಿಕಾಸ ಆಗ್ಲಿಲ್ಲ, ಮನಸ್ಸಂತೂ ಕೇಳಂಗೇ ಇಲ್ಲ. ಆದ್ರೆ ಮನುಷ್ಯ ಮಾನಸಿಕವಾಗಿ ವಿಕಾಸ ಹಾಕೊಂತ ಬಂದ. ಸ್ವಾಧ್ಯಾಯದಲ್ಲಿ ಮಾಡಬೇಕಾದ್ದು ಅಂದ್ರೆ ಓದ್ತಾ ಓದ್ತಾ ಓದ್ತಾ ಓದ್ತಾ ಅಂತರ್ಯಾತ್ರೆ ಶುರು ಆಗ್ಬಿಡ್ಬೇಕು. ಅಂದ್ರೆ ನಮ್ಮನ್ನ ನಾವು ನಿರೀಕ್ಷೆ ಮಾಡ್ಕೊಳ್ಳೋದು. ಈಗ ಒಂದ್ ಪಾತ್ರ ನೀವು ಕಳೆದ ಸಾರಿ ನಾನು ಹೇಳಿದ್ದೆ, ಬೆಂಜಮಿನ್ ಫ್ರಾಂಕ್ಲಿನ್ ಬಗ್ಗೆ ಹೇಳಿದ್ದೆ. ಬೆಂಜಮಿನ್ ಫ್ರಾಂಕ್ಲಿನ್ಗೆ ಯಾವ ರೀತಿನಲ್ಲಿ ಸೇರಿಸ್ತಾರೆ ಅಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿ ಲೆಕ್ಕಕ್ಕೆ ಸೇರಿಸ್ತಾರೆ. ಅಂದ್ರೆ ಅಷ್ಟು ಅವರು ಸುಂದರವಾದ ವ್ಯಕ್ತಿತ್ವ ಅವ್ರದ್ದು, ವಿಜ್ಞಾನಿಯಾಗಿ, ರಾಜಕಾರಣಿಯಾಗಿಯೂ ಕೂಡ, ರಾಜಕಾರಣಿನೂ ಇದ್ರು ಅವರು. ಹೀಗೆ ಅವರು ಜೀವನ ಚರಿತ್ರೆ ಕೂಡ ಇದೆ ಅಂತ ಹೇಳ್ತಾರೆ. ನಾನಿನ್ನು ಓದಿಲ್ಲ. ಅಂತ ಒಂದು ಓದುವಾಗ, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಓದುವಾಗ, ಸ್ವಾಮಿ ವಿವೇಕಾನಂದರ ಬಗ್ಗೆ ಓದುವಾಗ, ನಮ್ಮನ್ನ ನಾವು ಆತ್ಮ ನಿರೀಕ್ಷಣೆ ಮಾಡ್ಕೊಳಕ್ಕೆ ಶುರು ಮಾಡ್ಬಿಡ್ರಿ. ಅಂದ್ರೆ ನನ್ನ ವ್ಯಕ್ತಿತ್ವ ಹೇಗೆ ರೂಪಿಕೊಳ್ತಾ ಇದೆ, ಆಮೇಲೆ ನನ್ನಿಂದ ನನ್ನ ಮನೆಗೆ, ನನ್ನ ಕುಟುಂಬದಿಂದ ಪ್ರಾರಂಭ ಆಗುತ್ತೆ. ನನ್ನ ಮನೆಯಲ್ಲಿ ನನ್ನ ವ್ಯಕ್ತಿತ್ವ ಹೇಗಿದೆ, ಎಲ್ಲರೂ ನನ್ನನ್ನು ಪ್ರೀತಿಸ್ತಿದಾರ, ನಾನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನ, ಅಪ್ಪ ಇದ್ರೆ ಅಥವಾ ಮಗ ಇದ್ರೆ ಆ ಅಪ್ಪ ಅಮ್ಮಂಗೆ ನಾನ್ ಚೆನ್ನಾಗಿ ನೋಡ್ಕೊಳ್ತಿದ್ದೀನ, ಅಪ್ಪ ಅಮ್ಮನಿಗೆ ನಾನ್ ಗೌರವ ಕೊಡ್ತಾ ಇದ್ದೀನ, ಇಲ್ಲಿಂದ ಶುರು ಆಗುತ್ತೆ. ಆವಾಗ ಬರ್ತಾ ಬರ್ತಾ ಬರ್ತಾ ಏನಾಗುತ್ತೆ, ಅವನ ಗುಣಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ತಪ್ಪುಗಳು ನಮಗೆ ಗೊತ್ತಾಗಕ್ ಶುರುವಾಯಿತು ಅಂದ್ರೆ ಕೆಲವರು ಭಯಪಟ್ಬಿಡ್ತಾರೆ. ಅಯ್ಯೋ ನಾನು ಇಷ್ಟು ಇಂತ ಕೆಟ್ಟವನಿದ್ದೀನ. ನಾನು ಭಯಪಡಬೇಡಿ, ಯಾವತ್ತೂ ಭಯಪಡಬೇಡಿ. ಯಾಕೆ ಅಂದ್ರೆ ನನ್ನ ತಪ್ಪುಗಳು ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ, ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಗ್ತಾ ಇದೆ ಅಂದ್ರೆ, ನಿಮ್ಮಲ್ಲಿ ಅಂತರಂಗದಲ್ಲಿ ಬಹಳ ಸುಧಾರಣೆ ಆಗ್ತಾ ಇದೆ ಅಂತ ಅರ್ಥ. ಇಂಟ್ರಾಸ್ಪೆಕ್ಷನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಆತ್ಮಾವಲೋಕನ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ. ಆದ್ರಿಂದ ಆತ್ಮಾವಲೋಕನ ಮಾಡ್ಕೊಳ್ಳೋದು ಕೂಡ ಸ್ವಾಧ್ಯಾಯನೇ. ಆಮೇಲೆ ಇನ್ನು ಕೆಲವರು ಬಹಳ ತೊಂದರೆ ಮಾಡ್ಕೊಳ್ತಾರೆ. ಈಗ ಉದಾಹರಣೆಗೆ ಚಟದ ಬಗ್ಗೆ ಹೇಳ್ತಾ ಇದ್ದೆ, ತಿನ್ನುವ ಚಟ ಇದೆ, ತಮಗೆ ತಾವು ಬೈಕೊಳ್ಳೋದು, ನನಗೆ ತುಂಬಾ ಕೆಟ್ಟ ಚಟ ಇದೆ ಅಂತ ಎಲ್ಲರ ಹತ್ರ ಹೇಳ್ಕೊಳ್ಳೋದು, ನಾನು ತುಂಬಾ ತಿಂತೀನಿ, ಇಷ್ಟು ದಪ್ಪ ಆಗಿದ್ದೀನಿ, ಯಾಕೆ ಗೊತ್ತಾ ತುಂಬಾ ತಿಂತೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಹಾಗಾದ್ರೆ ಯಾರ ಹತ್ರ ಹೇಳ್ಕೋಬೇಕಂದ್ರೆ, ನಿಮಗೆ ಸಹಾಯ ಮಾಡ್ತಕ್ಕಂಥವ್ರು, ನಿಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಅಂತವ್ರ ಹತ್ರ ಹೇಳ್ಕೊಂಡಾಗ ಅವರು ಸ್ವತಃ ಸಾಧಕರಿದ್ರೆ, ಅವ್ರು ಸ್ವತಃ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ರಂದ್ರೆ ನಿಮಗೆ ಗೈಡ್ ಮಾಡ್ತಾರೆ. ಆವಾಗ ನಿಮಗೆ ಆತ್ಮಾವಲೋಕನ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ಆಮೇಲೆ ಈ ವಿಶೇಷ ದಿನಗಳು ಅಂತ ಬರ್ತಾವಲ್ಲ, ನಿಮ್ಮ ಹುಟ್ಟಿದ ದಿನ ಇರ್ಬೋದು, ಆಮೇಲಿಂದ ಹೊಸ ವರ್ಷದ ಮೊದಲನೇ ದಿನ, ಆಮೇಲೆ ತುಂಬಾ ಇಷ್ಟವಾದವರ ಹುಟ್ಟಿದ ದಿನ ಅಥವಾ ಹಬ್ಬದ ದಿನ, ಇಂತಹ ಸಂದರ್ಭಗಳಲ್ಲಿ ಸಂಕಲ್ಪ ಮಾಡೋದು ನಾವು ಏನಂದ್ರೆ, ಇಂತಹ ಗುಣವನ್ನ ನಾನು ಇವತ್ತಿಂದ ಕಡಿಮೆ ಮಾಡ್ಕೊಳ್ತೀನಿ, ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದು, ಅಹಂಕಾರವನ್ನು ಕಡಿಮೆ ಮಾಡ್ಕೊಳ್ಳೋದು. ಅದಕ್ಕೆ ಆತ್ಮಾವಲೋಕನ ಅನ್ನುವಂಥದ್ದು ತುಂಬಾ ಸಹಾಯ ಮಾಡುತ್ತೆ. ಆದ್ರಿಂದ ಸ್ವಾಧ್ಯಾಯದಲ್ಲಿ ಬರತಕ್ಕಂಥದ್ದು ಆತ್ಮಾವಲೋಕನ, ಅಧ್ಯಯನ ಮಾಡ್ತಾ ಮಾಡ್ತಾ ಅಂತರ್ಮುಖಿಗಳಾಗ್ತಕ್ಕಂಥದ್ದೇ ಅದು ಆತ್ಮಾವಲೋಕನ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು. ಈ ಆತ್ಮಾವಲೋಕನವನ್ನ ನಮ್ಮ ಶರಣರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಸವಣ್ಣವರು ಹೇಳ್ತಾರೆ, ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ, ಎನ್ನೊಳಗೇನು ಶುದ್ಧವಿಲ್ಲವಯ್ಯ. ಅಂದ್ರೆ ಅದರರ್ಥ ಬಸವಣ್ಣವರು ಹಂಗಿದ್ರು ಅಂತಲ್ಲ, ಬಸವಣ್ಣವ್ರ ವಚನಗಳು ನಮಗೆ ಕನ್ನಡಿ ಆಗ್ಬೇಕು. ಈಗ ನಾವು ಹೊರಗಡೆ ನೀವು ಉಡುಪುಗಳನ್ನ ಸರಿಪಡಿಸ್ಕೊಳ್ಳುವಾಗ, ಮುಖವನ್ನು ತಿದ್ದುಕೊಳ್ಳುವಾಗ, ತಲೆ ಬಾಚಿಕೊಳ್ಳುವಾಗ ಕನ್ನಡಿ ಬಳಸ್ತೀರ. ಹಾಗೆ ನಮ್ಮ ಶರಣರ, ಸಂತರ, ಮಹಾತ್ಮರ ಶ್ಲೋಕಗಳನ್ನ, ವಚನಗಳನ್ನ ನಮ್ಮ ಆತ್ಮಾವಲೋಕನದ ಕನ್ನಡಿಯನ್ನಾಗಿ ಬಳಸ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಅರಿವೇ ಗುರು ಅಂತ ಏನ್ ಹೇಳ್ತಾರಲ್ಲ, ಆ ಅರಿವು ಜಾಗೃತ ಆಗೋದಕ್ಕೆ ಇದು ಕನ್ನಡಿ ತರ ಸಹಾಯ ಮಾಡುತ್ತೆ ವಚನಗಳು. ಆದ್ರಿಂದ ಸ್ವಾಧ್ಯಾಯದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ಮೊದಲನೇದು ಹೊರಗಿನ ಅಧ್ಯಯನ. ಪುಸ್ತಕಗಳನ್ನು ಓದೋದಂತೂ ಕಡ್ಡಾಯವಾಗಿ ರೂಢಿ ಮಾಡ್ಕೊಳ್ಳಿ. ಯಾರಿಗ ಅಭ್ಯಾಸ ಇಲ್ವೋ ಒಂದು 1/2 ಗಂಟೆ 15 ನಿಮಿಷದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಯತಕಾಲಿಕವಾಗಿ ಓದ್ಲೇಬೇಕು, ಒಂದ್ ನಿರ್ದಿಷ್ಟ ಟೈಮ್ ಇಟ್ಕೊಂಡು ಓದ್ಲೇಬೇಕು, ಆ ರೀತಿ ಇಟ್ಕೊಂಡ್ಬಿಡಿ. ಆಮೇಲೆ ಮಲಗುವಾಗ ನಿಮಗೆ ಓದೋದಕ್ಕೆ ತುಂಬಾ ಮತ್ತು ಆತ್ಮಾವಲೋಕನಕ್ಕೆ ಎರಡು ಸಂದರ್ಭಗಳನ್ನು ಹೇಳ್ತೀನಿ ನಿಮಗೆ. ಒಂದು ಮಲಗುವಾಗ, ಬೆಳಿಗ್ಗೆ ಎದ್ದಾಗ, ಅವೆರಡು ನಿಮ್ ಕೈಯಲ್ಲಿರ್ತದ ಸಮಯ. ಈ ಬಾಕಿಯಂತೆ ನಮ್ನ ಯಾರು ಪ್ರಭಾವಿಸಬಹುದು ಅಥವಾ ಯಾರು ಹೇಳ್ಬಹುದು, ನೀವು ಓದ್ತಾ ಕೂತಿದ್ರೆ ಎದ್ದಳಪ್ಪ ಕೆಲಸ ಮಾಡೋ ಅಂತ ಹೇಳ್ಬಹುದು. ಆದ್ರೆ ನೀವು ಮಲಗೋದಕ್ಕೆ ಅಂತ ಏನು ಹೋಗ್ತಿರಲ್ಲ, ಆವಾಗ ಪುಸ್ತಕ ಹಿಡ್ಕೊಂಡು ನೀವು ಮಲ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದೇ ವರ್ಷದಲ್ಲಿ ಅಗಾಧವಾದ ಬದಲಾವಣೆ ಬರುತ್ತೆ. ಆ ಪುಸ್ತಕನ 15 ನಿಮಿಷ ಓದಿ, ಅರ್ಧ ಗಂಟೆ ಓದಿ, ಹಂಗೆ ಮಲ್ಕೊಂಬಿಡಿ, ಓದ್ತಾ ಓದ್ತಾ ಮಲ್ಕೊಂಬಿಡಿ. ಎದ್ದು ಕೂಡಲೇ ಆತ್ಮಾವಲೋಕನಕ್ಕೆ ಇಟ್ಕೊಳ್ಳಿ. ಹಾ, ಓದಿದ್ದು, ಹಿಂದಿನ ದಿವನ ನಾನೇನ್ ಮಾಡಿದೆ, ಇವತ್ತು ನಾನೇನ್ ಮಾಡಬೇಕು, ಹೇಗೆ ನನ್ನ ವ್ಯಕ್ತಿತ್ವವನ್ನ ಬದಲಾಯಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನ ನೀವು ಶುರು ಮಾಡಿದ್ರಿಂತಂದ್ರೆ ಅದೇ ಸ್ವಾಧ್ಯಾಯ ಆಗತ್ತೆ, ಆತ್ಮಾವಲೋಕನ ಆಗತ್ತೆ. ನಿಮ್ಮ ವ್ಯಕ್ತಿತ್ವದ ಬದಲಾವಣೆಗೆ, ವ್ಯಕ್ತಿತ್ವದ ಪರಿಪೂರ್ಣತೆಯ ಕಡೆಗೆ ನಿಮ್ಮ ಪ್ರಯಾಣ ಶುರುವಾಗುತ್ತೆ. ಇನ್ನು ಆತ್ಮಾವಲೋಕನ ನಂತರ, ಅಂದ್ರೆ ಸ್ವಾಧ್ಯಾಯದ ನಂತರ, ಈಶ್ವರ ಪ್ರಣಿಧಾನ ಅಂತ ಬರ್ತದೆ. ನಾನು ಅದೇ ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಅದರಲ್ಲಿ ಮೊದಲನೇದು ಶೌಚ, ಎರಡನೇದು ಸಂತೋಷ, ಮೂರನೇದು ತಪಸ್ಸು, ನಾಲ್ಕನೇದು ಸ್ವಾಧ್ಯಾಯ, ಐದನೇದು ಈಶ್ವರ ಪ್ರಣಿಧಾನ. ಇದನ್ನ ಯಾಕೆ ಮತ್ತೆ ಮತ್ತೆ ನಾನು ಹೇಳ್ತೀನಿ ಅಂದ್ರೆ ನಿಮ್ಗೆ ಅದು ನೆನ್ಪುಳಿಬೇಕು ಅಂತ, ನೆನ್ಪಿಟ್ಕೊಳ್ಳಿ, ನೆನ್ಪುಳಿದ್ಬಿಡುತ್ತದು. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇದನ್ನ ಬಹಳ ಮುಖ್ಯವಾಗಿ ನಮ್ಮ ಪತಂಜಲಿ ಯೋಗಿಗಳು ಹೇಳ್ತಾರೆ, ಪತಂಜಲಿ ಋಷಿಗಳು ಈಶ್ವರ ಪ್ರಣಿಧಾನದ ಬಗ್ಗೆ ಒಂದ್ ಎರಡು ಮೂರು ಸಾರಿ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಏನು ಈಶ್ವರ ಪ್ರಣಿಧಾನ ಅಂದ್ರೆ ಸರ್ವ ಸಮರ್ಪಣಾ ಭಾವ. ಅದರರ್ಥ ನಾನು ಎಲ್ಲದನ್ನು ಪರಮಾತ್ಮನ ಮೇಲೆ ಹಾಕ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡ್ಬಿಡೋದಲ್ಲ, ಆಲಸ್ಯಕ್ಕೆ ಪ್ರೋತ್ಸಾಹ ಅಲ್ಲ ಅದು. ಈಶ್ವರ ಪ್ರಣಿಧಾನ ಯಾಕೆ ಮುಖ್ಯ ಆಗತ್ತೆ ನಮಗೆ ಅಂತಂದ್ರೆ ಅಹಂಕಾರ ಬರದೇ ಇರಲಿ ಅನ್ನೋ ಕಾರಣ. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ರ್ಯಾಷನಲಿಸಂ ಅಂತ, ಅಂದ್ರೆ ವಿಚಾರವಾದ. ಈ ವಿಚಾರವಾದಿಗಳು ಏನ್ ಮಾಡ್ತಾರೆ, ಬುದ್ಧಿವಂತರ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ದೇವರು, ಆತ್ಮ, ಆಮೇಲೆ ನೈತಿಕತೆ, ಮೊರಾಲಿಟಿ ಎಲ್ಲವನ್ನು ಅಲ್ಲಗಳಿತಾ ಬಂದ್ಬಿಡುತ್ತೆ. ಏ, ಅದ್ರಾಗೇನಿದೆ, ಇದ್ರಾಗೇನಿದೆ, ಮನುಷ್ಯ ಜನ್ಮ ಬಂದಿರೋದೆ ಕೆಲವು ದಿವಸ, ಇಲ್ಲಿ ಮಜಾ ಮಾಡಿ ನಾಸ್ತಿಕರಾಗ್ಬಿಡ್ತಾರೆ. ನಾಸ್ತಿಕತೆ ವಿಚಾರವಾದ ಅಲ್ಲ, ವೈಚಾರಿಕತೆ ಅಲ್ಲ. ವೈಚಾರಿಕ ಪ್ರಜ್ಞೆ ಇರ್ತಕ್ಕಂಥವನು ಅವನು ನಿಜವಾದ ನಾಸ್ತಿಕನಾಗಬೇಕಾದ್ರೆ 10 ಸಾರಿ ಯೋಚನೆ ಮಾಡ್ತಾನೆ. ಅದರಿಂದ ಈಶ್ವರ ಪ್ರಣಿಧಾನದಲ್ಲಿ ನಾವು ಏನ್ ತಿಳ್ಕೊಬೇಕು ಮುಖ್ಯವಾಗಿ ಅಂದ್ರೆ, ಈ ಸಮಗ್ರ ಸೃಷ್ಟಿಯ ಹಿಂದೆ ಒಬ್ಬ ಪರಮಾತ್ಮ ಇದ್ದಾನೆ, ಅಥವಾ ಒಂದು ಶಕ್ತಿ ಇದೆ, ಅಥವಾ ನೀವು ದೇವಿ ಅಂತ ಕರೀರಿ, ದೇವತೆ ಅಂತ ಕರೀರಿ. ದೇವತೆ ಅಂದ ಕೂಡಲೇ ರೂಪ ಬಂದ್ಬಿಡುತ್ತೆ, ದೇವಿ ಅಂದ ಕೂಡಲೇ ರೂಪ ಬಂದ್ಬಿಡುತ್ತೆ. ಆದ್ರೆ ಪರಮಾತ್ಮನಿಗೆ ಪರಮ ಆತ್ಮ, ಪರಮ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಶ್ರೇಷ್ಠ ಜೀವ ಆತ್ಮ. ನಮ್ಮೊಳಗಡೆ ಇರ್ತಕ್ಕಂಥದ್ದು, ನಮ್ಮ ದೇಹವನ್ನು ನಡೆಸ್ತಕ್ಕಂಥದ್ದು ಜೀವಾತ್ಮ, ಈ ಜಗತ್ತನ್ನು ನಡೆಸ್ತಾ ಇರ್ತಕ್ಕಂಥದ್ದು ಪರಮ ಆತ್ಮ. ಆ ಪರಮಾತ್ಮನಲ್ಲಿ ಶರಣಾಗತಿ ಭಾವ ಇರುತ್ತಲ್ಲ, ಅದಕ್ಕೆ ಈಶ್ವರ ಪ್ರಣಿಧಾನ ಅಂತ ಕರೀತಾರೆ ಪತಂಜಲಿಗಳು. ಅಂದ್ರೆ ಕೆಲವರು ಪತಂಜಲಿಗಳನ್ನ ನಾಸ್ತಿಕರು ಸಮೀಪಕ್ಕೆ ತಗೊಂಡೋಗ್ಬಿಟ್ಟಿದ್ರು, ಕೆಲವರು ಈಗಲೂ ಕೆಲವರು ತಗೊಂಡೋಗ್ತಾರೆ ಸಂಪ್ರದಾಯವಾದಿಗಳು. ಯಾಕೆ ಅಂದ್ರೆ ಅವರು ಯೋಗ ಸೂತ್ರಗಳನ್ನು ಶುರು ಮಾಡುವಾಗ ಓಂಕಾರ ಹೇಳೋದಿಲ್ಲ. ಯೋಗ ಮಾಡೋರೆಲ್ಲರೂ ಓಂಕಾರ ಹೇಳ್ತಾರೆ, ಆದ್ರೆ ಪತಂಜಲಿ ಯೋಗ ಸೂತ್ರಗಳು ಶುರುವಾಗದು ಅತಃ ಯೋಗಾನುಶಾಸನಂ, ಮೊದಲನೇ ಸೂತ್ರನೇ, ನಾವು ಈಗ ಯೋಗಾಭ್ಯಾಸವನ್ನ ಮಾಡೋಣ ಅಂತ ಶುರು ಮಾಡ್ತಾರೆ ಅವರು. ಅದಕ್ಕೆ ಕೆಲವರು ಏನ್ ಮಾಡಿದ್ರು, ಅವರ ಸೂತ್ರದಲ್ಲಿ ಪರಮಾತ್ಮ ಅಂದ್ರೆ ಅನ್ಇನ್ವೈಟೆಡ್ ಗೆಸ್ಟ್ ಅಂತ ಹೇಳ್ತಾರೆ, ಅವನೊಬ್ಬ ಕರೆಯದೇ ಬಂದ ಅತಿಥಿ ಆತರ ಸಂಬೋಧಿಸ್ತಿರ್ತಾರೆ. ಇಲ್ಲ, ಖಂಡಿತ ಪತಂಜಲಿಗಳು ಅವರು ಪರಮಾತ್ಮನ ಬಗ್ಗೆ ಎಲ್ಲೂ ಭಕ್ತಿಯನ್ನು ಕಡಿಮೆ ಮಾಡ್ಕೊಳ್ಳಲ್ಲ, ಆದ್ರೆ ಪೂರ್ಣ ಸೂತ್ರಗಳನ್ನು ಓದ್ದಾಗ ನಮಗೆ ಗೊತ್ತಾಗುತ್ತೆ. ಆದ್ರಿಂದ ನಾವು ತಿಳ್ಕೊಬೇಕು, ಈಶ್ವರ ಪ್ರಣಿಧಾನಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಆಗ ನಮ್ ಜೀವನದಲ್ಲಿ ಇದನ್ನ ಹೇಗೆ ಅಳವಡಿಸ್ಕೊಳ್ಳೋದು, ಈಗ ನಮ್ಮ ಹುಡುಗರಿಗಂತೂ ಗೊತ್ತಾಗುತ್ತೆ, ಈಗ ಪರೀಕ್ಷಾ ಸಮಯ, ಪರೀಕ್ಷೆ ಕೆಲವೆಲ್ಲ ಮುಗಿದಿದ್ದಾವೆ, ಕೆಲವು ಪರೀಕ್ಷೆಗಳು ನಡೀತಾ ಇದಾವೆ. ಒಟ್ಟಾರೆ ಈಗ ನಮ್ಮ ಹುಡುಗರಿಗೆ ಪರೀಕ್ಷಾ ಸಂದರ್ಭದಲ್ಲಿ ಹೆಚ್ಚು ಭಕ್ತಿ ಬಂದ್ಬಿಡುತ್ತೆ. ಈಗಿನ ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ, ಅವರಿಗೆ ಅಲ್ಲಿ ಶಾಲೆಗಳಲ್ಲಿ ಏನ್ ಕಲ್ಸಿರ್ತಾರೋ ಅಲ್ಲೂ ಕೂಡ ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಎಲ್ಲ ಕಡೆ ಎಲ್ಲೂ ಗಾಡ್ ಅಂತ ಹೇಳಿ ಏನಾದ್ರೂ ಹೇಳಿ ಒಟ್ಟಾರೆ ದೇವ್ರ ಬಗ್ಗೆ ಒಂದ್ ಕಲ್ಪನೆ ಕೊಟ್ಟೆ ಕೊಡ್ತಾರೆ. ಆದ್ರಿಂದ ಪರೀಕ್ಷಾ ಸಂದರ್ಭದಲ್ಲಿ ಯಾಕೆ ಹೆಚ್ಚು ಭಕ್ತಿ ಬರುತ್ತೆ ಅಂದ್ರೆ ಅಲ್ಲಿ ಮನಸ್ಸು ಬಹಳ ಜೋರಾಗಿ ಕೆಲಸ ಮಾಡ್ತಿರುತ್ತೆ, ಬುದ್ಧಿ ಜೋರಾಗಿ ಕೆಲಸ ಮಾಡ್ತಿರುತ್ತೆ. ನಾನು ನನ್ನ ಗುರಿಯನ್ನು ಮುಟ್ಟಬೇಕು, ನಾನು ರ್ಯಾಂಕ್ ತಗೋಬೇಕು, ನಾನು ಡಿಸ್ಟಿಂಕ್ಷನ್ ಆಗ್ಬೇಕು, ಆವಾಗ ಹೆಚ್ಚು ಭಕ್ತಿ ಬರುತ್ತೆ. ಇದನ್ನೇ ನಾವು ಜೂನ್ ತಿಂಗಳಿಂದ ಓದೋದ್ರಲ್ಲೂ ಭಕ್ತಿ ಇಟ್ಬಿಡ್ಬೇಕು, ಚೆನ್ನಾಗಿ ಓದೋಣ, ಓದಿ ಓದಿ ಓದಿ ಆಮೇಲೆ ಆ ಓದೋದಕ್ಕೆ ಕೂತ್ಕೊಳಕ್ ಮುಂಚೆ ಒಂದು ಪ್ರಾರ್ಥನೆ. ಪ್ರಾರ್ಥನೆ ಅಂತಂದ್ರೆ ನೀವೇನ ಹಾಡು ಹೇಳ್ಬೇಕು ಅಥವಾ ಆ ಭಂಗಿಯಲ್ಲಿ ಕೂತ್ಕೋಬೇಕು ಈ ಭಂಗಿಯಲ್ಲಿ ಕೂತ್ಕೋಬೇಕು ಅಂತಲ್ಲ, ಪುಸ್ತಕ ಇಟ್ಕೊಂಡು ನೀವು ಓದೋದಕ್ಕೆ ಹೊರಟಾಗ ಪರಮಾತ್ಮ ನನಗೆ ನಿನ್ನ ಅನುಗ್ರಹ ಇರಲಿ, ನಿನ್ನ ಕರುಣೆ ಇರಲಿ, ನಾನು ಓದ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅನ್ನುವ ಒಂದು ಕಾನ್ಶಿಯಸ್, ಆ ಪ್ರಜ್ಞಾ ಸಹಿತವಾದ ಓದಿದೆಯಲ್ಲ ಅದು ಬಹಳ ಶಕ್ತಿ ಕೊಡುತ್ತೆ. ಪ್ರಾರ್ಥನೆ ಅಂದ್ರೆ ಪ್ರಜ್ಞಾವಂತಿಕೆಯನ್ನ ಹೆಚ್ಚು ಮಾಡ್ಕೊಳ್ಳೋದಷ್ಟೇ. ಪ್ರಾರ್ಥನೆ ನೀವು ಯಾವ ಹಾಡು ಹೇಳ್ತೀರಿ, ಯಾವ ದೇವರು ಪ್ರಾರ್ಥನೆ ಮಾಡ್ತೀರಿ ಮುಖ್ಯ ಅಲ್ಲ, ಪ್ರಜ್ಞೆಯನ್ನ ವಿಕಾಸ ಮಾಡ್ಕೊಳ್ಳೋದು, ಸ್ವಲ್ಪ ಜಾಗೃತ ಮಾಡ್ಕೊಳ್ಳೋದು, ಇದು ಈಶ್ವರ ಪ್ರಣಿಧಾನಕ್ಕೆ ಪ್ರಾರಂಭದ ಮೆಟ್ಟಿಲು. ಕೇಳಿದ್ರಲ್ಲ ಕೇಳಿಗರೆ, ಪ್ರಾರ್ಥನೆ ಅನ್ನೋದು ಈಶ್ವರ ಪ್ರಣಿಧಾನಕ್ಕೆ ಮೊದಲ ಮೆಟ್ಟಿಲು ಅಂತ ಹೇಳ್ತಾ ಸವಿಸ್ತಾರವಾಗಿ ವಿಷಯಗಳನ್ನ ತಿಳಿಸಿದಂತಹ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಮಣ್ಣಿನ ಮಗ ಇಂದಿನ ಈ ಕಾರ್ಯಕ್ರಮದೊಳಗ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಖಾಜಾಕೋಟ್ನೂರ್ ಗ್ರಾಮದ ರೈತರಾದ ರೇವಣಸಿದ್ದಪ್ಪ ಗುರುಲಿಂಗಪ್ಪ ಮಡಿವಾಳ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದೊಳಗ ಇವತ್ತು ಕಲಬುರಗಿ ಖಾಜಾಕೋಟ್ನೂರ್ ಗ್ರಾಮದ ರೇವಣಸಿದ್ದಪ್ಪ ಗುರುಲಿಂಗಪ್ಪ ಮಡಿವಾಳ ಅವರಿದ್ದಾರೆ. ರೇವಣಸಿದ್ದಪ್ಪ ಅವರು ಕಳೆದ 13-14 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ಅದರೊಳಗೆ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದಾರೆ. ಅದಕ್ಕೆ ಅವರು ಹೇಳುವ ಪ್ರಕಾರ ತಂತ್ರಜ್ಞಾನನೇ ಬಹಳ ಮುಖ್ಯ, ಮತ್ತು ನಮಗೇನು ವಿಜ್ಞಾನಿಗಳು ಮಾರ್ಗದರ್ಶನ ಮಾಡಿದ್ದಾರೆ ಅದರ ಮೂಲಕವಾಗಿ ಇವತ್ತು ನಾವು ಒಳ್ಳೆ ಬೆಳೆಯನ್ನ ಬೆಳೆಯುವುದಕ್ಕೆ ಸಾಧ್ಯ ಆಗ್ಯದ ಅನ್ನುವಂತಹ ಮಾತನ್ನ ಅವರು ತಮ್ಮ ಅನುಭವದ ಮೂಲಕ ಹೇಳ್ತಾ ಇದ್ದಾರೆ. ಅವರ ಅನುಭವ ತಮಗ ಎಲ್ಲ ದಾರಿದೀಪ ಆಗ್ತದ ಅಂತೇಳಿ ನಾವು ಭಾವಿಸ್ತಾ ರೇವಣಸಿದ್ದಪ್ಪ ಅವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ. ರೇವಣಸಿದ್ದಪ್ಪ ಅವರೇ, ತಮ್ಮ ಕೃಷಿಯನ್ನ ತಾವು ಯಾವಾಗಿಂದ ಶುರು ಮಾಡಿದ್ರಿ? 2010 ಚಾಲು ಮಾಡಿದ್ರಿ ಸರ್. ಚಾಲು ಮಾಡಿದ್ರಿ ಸರ್. 2010 ಶುರು ಮಾಡಿದಾಗ ಅವಾಗ 2-3 ಕ್ವಿಂಟಲ್ ಬರ್ತಿತ್ತು ಸರ್ ಎಕರೆ. ಎಕರೆಗೆ 2-3 ಕ್ವಿಂಟಲ್ ಬರ್ತಿತ್ತು ಸರ್. ಎಷ್ಟು ಜಮೀನು ನಿಮ್ದು? 7 ಎಕರೆ ಸರ್. 7 ಎಕರೆ ಜಮೀನದೊಳಗ ಸರಾಸರಿ 2 ಕ್ವಿಂಟಲ್ ಕೊಡ್ತಿತ್ತು. 2 ಕ್ವಿಂಟಲ್ ಬರ್ತಾ ಇತ್ತು ಸರ್. ಅಂದ್ರೆ ಬಹಳಷ್ಟು ಕಡಿಮೆ ಇತ್ತು ನಿಮ್ದು. ಕಡಿಮೆ ಇತ್ತು ಸರ್. ಮತ್ತ ಯಾವ ರೀತಿ ಬದಲಾವಣೆ ಆಯ್ತು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. 2012 ಸರ್ ವಿಜ್ಞಾನಿಗಳು ಭೇಟಿ ಆದ್ಮೇಲೆ ಸರ್ ತೆಗ್ಗಳ ಸಾಹೇಬ್ ರೀ, ಡಾಕ್ಟರ್ ಮುನಿಸ್ವಾಮಿ ಸರ್, ಎಂ ಸಿ ಪಾಟೀಲ್ ಮಾರ್ಗದರ್ಶನ, ಧರ್ಮರ ಸರ್ ಹೋಗಿ ಭೇಟಿ ಮಾಡಿಸ್ರು ಸರ್. ಮುನಿಸ್ವಾಮಿ ಅವರು ಸರ್ 2012-13 ಹೊಸ ತಳಿ ಕೊಟ್ರು ಸರ್ ನನಗೆ. ಫಸ್ಟ್ ಪ್ರಯೋಗ ಸಲಾಕ್ರಿ ಸರ್ ನನಗೆ. ಹೌದಾ? 24 ಕ್ವಿಂಟಲ್ ಆಯ್ತು ಸರ್. ಅವಾಗ ನನಗೆ 3 ಲಕ್ಷ ಬಾಕಿ ಇತ್ತು ಸರ್ ಅವಾಗ. ಹೌದೇನು? ಹ್ಞೂ ರೀ ಸರ್. 12,000 ರೂಪಾಯಿ ಕ್ವಿಂಟಲ್ ವಿಜ್ಞಾನಿಗಳು ಧರ್ಮ ಸರ್ ಮುನಿಸ್ವಾಮಿ ತಗೊಂಡ್ರಿ ಸರ್. ನಿಮ್ಮ ಹೊಲದೊಳಗ ಪ್ರಯೋಗ ಮಾಡಿದ್ರು ಸರ್? ಯಾವ ತಳಿ ಅದು? GRG 811 ರೀ ಸರ್. 811 ತಳಿಯನ್ನ ನೀವು ಬೆಳೆದ್ರಿ ಸರ್. 7 ಎಕರೆದೊಳಗೆ ಬೆಳೆದ್ರಿ? ಇಲ್ಲಿ 3 ಎಕರೆದಾಗ. 3 ಎಕರೆದಾಗ ಬೆಳೆದ್ರಿ ಸರ್. 3 ಎಕರೆದಾಗ ಬೆಳೆದಿದ್ದಕ್ಕೆ ನಿಮಗೆ ಇಳುವರಿ ಎಷ್ಟು ಬಂತು? 24 ಕ್ವಿಂಟಲ್ ಬಂತ್ರಿ ಸರ್. 24 ಕ್ವಿಂಟಲ್ ಬಂತು ಸರ್. ಮೊದಲು ಬರೀ 2 ಕ್ವಿಂಟಲ್ ಬೆಳೆದ್ರಿ ಒಂದ್ ಎಕರೆಗ. 3 ಎಕರೆದೊಳಗ ನಿಮಗ 24 ಕ್ವಿಂಟಲ್ ಅಂದ್ರೆ 1 ಎಕರೆಗೆ 8 ಕ್ವಿಂಟಲ್ ಬಂದಂಗಾಯ್ತು ಸರ್. ಮತ್ತ ನಿಮಗ್ ಭಯಂಕರ ಸಂತೋಷ ಆಗಿರ್ಬೇಕು ಆ ಟೈಮ್ ನೊಳಗೆ. ದೇವ್ರ ಅಂತ ಹೇಳ್ತೀವಿ ಸರ್ ವಿಜ್ಞಾನಿಗಳು ನಮ್ಮ ಪಾಲಿ ದೇವ್ರಿ ಸರ್. ಏನೇನು ಬದಲಾವಣೆ ಆಯ್ತು? ಅದು ಆದ್ಮೇಲೆ ಸರ್ ಪಲ್ಸ್ ಮ್ಯೂಸಿಕ್ ಕಂಡು ಹಿಡಿದ್ರಿ ಸರ್. 1-2 ಅಂತ DS ಪಾಟೀಲ್ GR ಪಾಟೀಲ್ ಪ್ರಯೋಗ ಮಾಡಿದ್ರು ಸರ್. ದಂಟು ಕಟ್ಟು 1-2 ಅಂತ ಹೇಳಿ ಸುತ್ತಿಳಿ ಕಟ್ಟ ನೋಡಿದ್ರು ಪ್ರಯೋಗ ಮಾಡ್ರಿ ಸರ್. ಮುಂದೆ ಅದು ಹೂವ ಉದರದಂಗ ಅದ್ರದಿಂದ ಮತ್ತೆ 1 ಕ್ವಿಂಟಲ್ 2 ಕ್ವಿಂಟಲ್ ಜಾಸ್ತಿ ಮಾಡ್ತೀರಿ ಅಕ್ಕರ್ಕ್ರಿ ಸರ್. 50% ಹೂವ ಇದ್ದಾಗ ಹುಡಿ ಅಂತ ಹೇಳಿದ್ರು ಸರ್. ಅದನ್ನು ಪ್ರಯೋಗ ಮಾಡಿದ್ರಿ ಸರ್. ಪಲ್ಸ್ ಮ್ಯಾಜಿಕ್ ನು ಹಾಕಿದ್ರು ಸರ್. ಫಸ್ಟ್ ನೀವು ನನ್ನ ಹೊಲದಾಗಿ ಮಾಡ್ರಿ ಪ್ರಯೋಗ ರೀ. DS ಪಾಟೀಲ್ GR ಪಾಟೀಲ್ ಸರ್ ತೆಗಳಿ ಸಾಬ್ರು ನಮ್ಮ ಹಲ್ಕ್ ಬಂದಾರ ಸರ್. ಅಂದ್ರೆ ಕಾಲಕಾಲಕ್ಕೆ ನಿಮಗ ವಿಜ್ಞಾನಿಗಳು ಮಾರ್ಗದರ್ಶನ ಮಾಡ್ಯಾರ ಅಂದಂಗಾಯ್ತು. ಅವರು ನಮ್ಮ ಪಾಲಿ ದೇವ್ರ ಇದ್ದಂಗ್ರಿ ಸರ್. ಮುನಿಸ್ವಾಮಿ ಎಂಸಿ ಪಾಟೀಲ್ ಸರ್, ಈ ಲಕ್ಷ್ಮಣ ಸರ್ ಸರ್ ನಮ್ಮ ಫೌಂಡೇಶನ್ ನಮ್ಗೆ ಈ ವರ್ಷ ಅವರೇ ಕೊಟ್ಟಾರಿ ಸರ್. ವಾದರ್ ಸರಿ 40 ಕ್ವಿಂಟಲ್ ಕೊಟ್ಟಿನ್ರಿ ಸರ್ ಅವರಿಗೆ ಬೀಜ ಫೌಂಡೇಶನ್ ಸರ್. ಹೌದೇನು ಸರ್, 40 ಕ್ವಿಂಟಲ್ ಕೊಟ್ಟಿರಿ ಸರ್ ಫೌಂಡೇಶನ್ ಬೀಜಗಳನ್ನು ಕೊಟ್ಟಿರಿ. ಅಡ್ಡಿಲ್ಲ, ಈಗ ನೋಡ್ರಿ ಮಾರ್ಕೆಟ್ ನೊಳಗ ಮಾರಾಟ ಮಾಡುವಂತದ್ದು ಬೇರೆ ಸರ್, ಫೌಂಡೇಶನ್ ಬೀಜ ನೀವೇನು ಕೊಟ್ಟಿರಲ್ಲ ಸರ್ ಅದ್ರದ್ದು ರೇಟು ಬೇರೆ ಬಂದಿರಬೇಕು ಸರ್. ಅದು ಯಾವ ರೀತಿ ಆದಾಯ ಬಂತು ನಿಮಗ? ಇದು ದೊಡ್ಡ ಲಾಭ ಅದರಿ ಸರ್. ಮತ್ತೆ ಇಂಟ್ರೆಸ್ಟ್ ಹಿಂದಿರುಗಡೆ ಬರ್ತಾರೆ ಸರ್, ಅದು ರಾಯಚೂರು ಯೂನಿವರ್ಸಿಟಿ ರೇಟ್ ಬಂದ್ಮೇಲೆ ಮತ್ತೊಮ್ಮೆ ಬರ್ತಾರೆ ಸರ್ ದುಡ್ಡು. ಹೌದಾ? ಅಲ್ಲ ರೇಟ್ ಏನ್ ಫಿಕ್ಸ್ ಆಯ್ತು ನಿಮಗೆ? 9,150 ಸರ್. ಹಿಂದಿರುಗಡೆ 3 ಕ್ವಿಂಟಲ್ ಹಿಂದಿರು 3,700 ಸರ್ ಮತ್ ಚೆಕ್ ಬರ್ತಾರೆ ಸರ್. ಮತ್ ಒಂದು ದಾಣಿ ಸೋಯಕ್ಕೆ ಹಾಳಾಗಲ್ರಿ ಸರ್, ಉಳಿದಿದ್ದು ನಾವು ಅದು ಚಟಾಸಿರಿ ಸರ್, ಸಣ್ಣಿದ್ದು ನಮ್ಗೆ ಮನಿ ಕೊಡ್ತಾರೆ ಸರ್ ಕಾಟ ಮಾಡ್ರಿ. ಹೌದೇನು? ಒಂದು ಏನು ಫಾಲ್ಟ್ ಆಗಲ್ರಿ ಸರ್, ಅಲ್ಲಿ ಹೋಗುತ್ತಿಲ್ಲ ಒಂದು ಕಾಟ ಹಾಕ್ತಿರಿ ಸರ್. ಅದು ಡ್ರೈನ್ ಆದ್ಮೇಲೆ ಮತ್ತಮ್ ಅದೇನು ಉಳಿತದ 1 ಕ್ವಿಂಟಲ್ ಅರ್ಧ ಕ್ವಿಂಟಲ್ ಉಳಿಲ್ರಿ, ನಮ್ಗೆ ವಾಪಸ್ ಕೊಡ್ತಾರೆ ಸರ್ಕಾರ. ಅಂದ್ರೆ ಕೆವಿಕೆದವ್ರ ಮಾಡ್ತಾ ಇದ್ದಾರೆ ಇದನ್ನ? ಅವ್ರು ಬರ್ತಾರೆ ಸರ್, ಬಂದ್ರಿ ಸರ್ ನೋಡ್ತಾರೆ ಸರ್. ನೋಡಿಕ್ಯಾರಿ ಸರ್, ಮುನಿಸ್ವಾಮಿ ಸರ್ ಬಂದಿರ, ಲಕ್ಷ್ಮಣ ಸರ್ ಬಂದಿರಿ ಸರ್ ಎಲ್ಲ. ಅಂದ್ರೆ ಯಾವಾಗ ಕಟಾವ್ ಮಾಡಬೇಕು, ಯಾವ ರೀತಿ ಕಟಾವ್ ಮಾಡಬೇಕು ಸರ್ ಎಲ್ಲ ಮಾಹಿತಿ ಸರ್. ನಾವು ಕಟಿಂಗ್ ಮಿಷಿನ್ ಹಚ್ಚಲ್ರಿ ಸರ್, ಬಡದ್ ಮಾಡಿದ್ರೆ ಅದು ಸೈನಿಂಗ್ ಬರ್ತದೆ ಅಂತೇಳಿ ಕೊಯ್ದೇ ಮಾಡ್ತೇವ್ರಿ ಸರ್. ಹೌದೇನು? ಸರ್, 7-8 ದಿವಸ ನೆಲಕ್ಕೂ ಬೀಳ್ತಲ್ರಿ ಸರ್, ಕಟಿಂಗ್ ಮಿಷಿನ್ ಆದ್ರೆ ಬೀಜ ಕೊಡದಂತೇಳಿ ಸರ್ ಮಾಡಲ್ರಿ ಸರ್. ಈಗ ಫೌಂಡೇಶನ್ ಬೀಜ ಏನು, ಆಮೇಲೆ ಸಾಮಾನ್ಯವಾಗಿ ಈಗ ವಾಣಿಜ್ಯ ನಾವೇನು ಬೆಳೀತಾ ಇದೀವಿ ಆ ಬೀಜ ಏನು ನಿಮಗೆ ವ್ಯತ್ಯಾಸ ಗೊತ್ತಾಗಿದೆ? ವ್ಯತ್ಯಾಸ ಗೊತ್ತಾಗ್ತದೆ ಸರ್. ಫೌಂಡೇಶನ್ ಬೀಜ ಯಾಕೆ ನಾವು ಬೆಳಿಬೇಕು, ಯಾಕೆ ಮಹತ್ವದ್ದು ಅನ್ನುವಂತದ್ದು ನಿಮಗೆ ಗೊತ್ತಾಗಿದೆ ಸರ್? ಸೊಲ್ಲ ರೇಟ್ ನೋದ್ರಿ ಸರ್, ನಮಗೆ ಅದರಿಂದ ಬಹಳ ಉಪಯೋಗ ಆಗಿದೆ. ಬಹಳ ಉಪಯೋಗ ಆಗ್ಯದ ಸರ್, ಅದರಿಂದ ನಿಮ್ಮ ಆದಾಯನೂ ಕೂಡ ಬಹಳಷ್ಟು ಹೆಚ್ಚಿಗೆ ಆಗ್ಯದ. ಬಹಳ ಆಗ್ಯದ ಸರ್, ನಮಗ್ ಬರ್ತಾನೆ ಇತ್ತು ಸರ್ ಪೆಲೆ. ಈಗ ಜರ ಎಲ್ಲ ರೀತಿಲಿ ನಮ್ಗೆ ಬಹಳ ಅನುಕೂಲ ಆಗದ್ರಿ ಸರ್. ಫಸ್ಟ್ ಅಂದ್ರೆ ತೆಗಳಿ ಸಾಬರ್ಗಿ ಬಲ್ಲಿ ಹೋದ್ರಿ ಸರ್, ಹೋಗೋದಕ್ಕ ಎಂಸಿ ಪಾಟೀಲ್ ಕಳಿಸ್ ದಿರಮ್ರ ಸರ್ ಬಲ್ಲಿ ಮುನಿಸ್ವಾಮಿ ಬಲ್ಲಿ ಕರ್ಕೊಂಡು ಹೋದ್ರಿ ಸರ್. ಹೋಗ್ಬೇಕಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹಿಂಗೆ ಇಬ್ಬರು ಯಾರೋ ಅಂದ್ರಿ ಸರ್, ನೋಡಮ್ ವಿಜ್ಞಾನಿಗಳು ಹರ ಅಂತ ಮುನಿಸ್ವಾಮಿ ಸರ್ ನಮ್ಗೆ ಕರೆದು ಕೊಡ್ತಾರೆ ಸರ್, ಒಂದು ಹೊಸ ತಳಿ ನೀವು ಮಾಡೋರಿದ್ರಿ ಗಂಡಣಿ ಅಂತ ಹೇಳಿ ತೀರಾ ಗೆಳೆದ ಮೇಲ್ರಿ ಸರ್. ಹೌದಾ? ಒಕ್ಕಲ್ತಾನ ಇಲ್ಲ ಏನಿಲ್ರಿ, 1500 ರೂಪಾಯಿ ಒಂದು ಸಾಟಿ 70,000 ಕಿರಾಯಿಗಳ ಬಂತು, ಸದಿ ಬಂತು, ಎಲ್ಲ ಬಂತ್ರಿ, ವರ್ಷಿಗೆ 4 ಲಕ್ಷ ರೂಪಾಯಿ ಉಳಿತಾಯ ಆಗ್ತಿರಿ ಸರ್. 4 ಲಕ್ಷ ರೂಪಾಯಿ ವರ್ಷಕ್ಕೆ ಉಳಿತಾಯ ಉಳಿತಾಯ ಆಗ್ತಿರಿ ಸರ್. ಖರ್ಚು ಎಷ್ಟಾಗ್ತದ? ಒಂದ್ 60-70,000 ಎಲ್ಲ ಕಿರಾಯಿ ಬಂತು. 60,000-70,000 ಆಗ್ತಿರಿ ಸರ್ 7 ಎಕರೆದೊಳಗೆ ಹೇಳ್ಬೇಕಲ್ಲ ಸರ್. 4 ಲಕ್ಷ ಉಳಿತು, ಹೋದರ್ಸ 4 ಲಕ್ಷ ಉಳಿದ ನೋಡಿ ಸರ್. ಫೌಂಡೇಶನ್ ಬೀಜ ಅಷ್ಟೇ ಮಾರ್ತಾ ಇದ್ದೀರೋ ಅಥವಾ ಬೇರೆ? ಇಲ್ಲ ಸರ್, ಇಟ್ಟು ಗುತ್ತಿಗೆಯವರಿಗೆ ಇಟ್ಟು ಕೊಡ್ತೀರಿ ಸರ್, ಉಳ್ಕೆ ಫೌಂಡೇಶನ್ ರೀ ಸರ್. ಒಕ್ಕಲ್ತನ ಎಲ್ಲ ನೀವೇ ಮಾಡ್ತೀರಿ? ಮನಿ ಮಂದಿ ಎಲ್ಲ ಮನಿ ಮಂದಿ ಗಂಡಿ ಇಬ್ರಿ ಸರ್. ಹೌದಾ? ಮತ್ತೆ ಯಾರು ನಮ್ಮ ಮನೆಯಾಗ್ರಿ ಸರ್? ನಮ್ಮ ಮನೆಯಾಗ ನಮ್ಮ ಹೆಣ್ತೀರಿ ನಾವು. ಅಡ್ಡಿ ಇಲ್ಲ, ಮತ್ತೆ ನೀವು ಯಾರ ಸಹಾಯ ತಗೋತೀರಿ? ಸಹಾಯ ಸರ್ ಕಿರಾಯ ಗಳ್ಯಾರಿ ಸರ್, 1500 ರೂಪಾಯಿ ಒಂದ್ ದಿನಕ್ಕೆ ತೊಗರೆ ಗಳೆ ಹೊಡೆಯದ್ರಿ ಸರ್. ಕಿರಾಯ ಕೊಟ್ಟು ಹೊಡ್ಸೋತೀವ್ರಿ ಸರ್. ಬಾಲ ಹಚ್ಚರ್ದಾಗ್ರಿ ನಮ್ಗೆ ಪ್ರಾಫಿಟ್ ಇಲ್ರಿ ಸರ್. ಹೌದು, ನಮಗ ಇದು ಕಿರಾಯ ಅಂದ್ರೆ 2-3-4 ಚೀಲ ಕೂದದೇ ಹೋತರಿ ಸರ್. ಅದ್ರೊಳಗ ಉದ್ದ ಹೋದ್ರೆ 9 ಚೀಲ ಉದ್ದ ಆಗಿತ್ತು ಸರ್. ಉದ್ದಿನ ಮೇಲ ಪೂರ ಲಾಗೋಡು ಹೋಯ್ತಿರಿ ಸರ್. ಇದು 40 ಕ್ವಿಂಟಲ್ ಲಾಭ ಉಳಿತ್ರಿ ಸರ್. ಓಹೋಹೋ, ಉದ್ದನು ಚಲೋ ಮಾರಾಟ ಆಯ್ತು. ಹ್ಞೂ ಸರ್, 7,000 ರೂಪಾಯಿ ಹೋಯ್ತಿರಿ ಗಂಜಿನಾಗ್ರಿ ಸರ್. ಎಷ್ಟು ಇಳುವರಿ ಬರ್ತದ ಉದ್ದು ನಿಮಗೆ? ಅದು 9 ಹಿಡ್ತಿರಿ ಸರ್, ಚೀಲ ಹೊಳ್ಳಗಿರ್ತಲ್ರಿ ಸರ್. ಅದು 8 ಕ್ವಿಂಟಲ್ ಆಗಿತ್ರಿ ಸರ್, 80,000 ರೂಪಾಯಿ. ಉದ್ದಿನೊಳಗೆ ಯಾವ್ದಾದ್ರು ಹೊಸ ತಳಿ ನೀವು ಕೆವಿಕೆಯಿಂದ ಪಡ್ಕೊಂಡು ಬೆಳೆದಿರಿ? ಅದೇ ಅಲ್ಲಿದೆ ಸರ್, ಮುನಿಸ್ವಾಮಿ ಲಕ್ಷ್ಮಣ ಸರ್ ಇಸ್ಕೊಟ್ರಿ ಸರ್ ಹೊಸ ತಳಿ. ಅಡ್ಡಿ ಸಾಬ್ರು ಬೆಳ್ರಿ ಸರ್. ಯಾವ್ದು? ಅದು GG11 ಅಂತ ಕೊಟ್ಟಿರಿ ಸರ್ ಸಾಬ್ರು. ಉದ್ದಿನದು ಶಾರ್ಟೇಜ್ ಇತ್ತು ಸರ್, ನೋಡ್ರಿ ಸರ್ ನಾವು ಉದ್ದ ಆಗ್ಬೇಕಂದ್ರೆ ಕೊಟ್ಟಿರಿ ಸರ್. ಉದ್ದಿನ ತಳಿನೂ ಬೆಳೆದಿರಿ ಸರ್, ಅದ್ರ ಜೊತೆಗೆ GRG 811 ಮತ್ತೆ ಭೀಮಾ ತಳಿ ಸರ್ ಈಗ ಇದ್ದಿದ್ರಿ, GRG ಬಿಟ್ಟು ಹೋದ್ರಿ ಸರ್. ಈಗ 6 ಎಕರೆ ಇದ್ದಿದ್ರಿ ಸರ್, 1 ಎಕರೆ ಮಾಡಿನ್ರಿ 7 ಕ್ವಿಂಟಲ್ ಈಗ. ಈಗ 152 ತಳಿ ಅದಾರ ಸರ್. ಹೌದಾ? ಈಗ ನೋಡ್ರಿ ಒಂದ್ ಇದು 40 ಕ್ವಿಂಟಲ್ ಆಗ್ಬೇಕಂತೀರಿ ಸರ್. ನಾ ಯಾವ್ದು ಚಲೋ ಅನಿಸ್ತದ ನಿಮಗೆ ಸರ್? ಇದನ್ನು ಸುಲಭ ಅನ್ಸಕತ್ತೀರಿ ಸರ್, 7 ಕ್ವಿಂಟಲ್ ಅಂದ್ರೆ. ಹೌದಾ? ಹ್ಞೂ ಸರ್, ಭೀಮಾ ತಳಿನೂ ಸುಲಭ ಅದಾರಿ ಸರ್. ಭೀಮಾ ಮತ್ತೆ ಚಲೋ ಅದಂತೀರಿ? ಹ್ಞೂ ಸರ್, ಭೀಮಾನು ಸರ್, GRG ಸುಲಭ ಸರ್, ಅವರು GRG ಚಲೋ ಇದೆ. ಈ ಎರಡು ಅಷ್ಟು ನನಗೆ ಸುಲಭ ಅನ್ಸಕತ್ತೀರಿ ಸರ್. ಆದ್ರೆ ಇದು ಸಾಬ್ರು ಕೊಟ್ಟಿದ್ರಿ ಸರ್, ಹಸಿ ತೇವಾ ಸಿರಡ್ಗೆ ಕಡಕಾತಿರಿ ಸರ್ ನವೆಂಬರ್ ತಿಂಗಳದಾಗ. ಈ ಕಂಡು ಹಿಡಿದ್ರಿ ಸರ್ ಮುನಿಸ್ವಾಮಿ ಸಾಬ್ರು ಸರ್, ಇದೇ ವರ್ಷ ಫಸ್ಟ್ ಪ್ರಥಮ ಸರ್. ಹೌದಾ? ಟಬಾಲಿಯಟ್ ಅಂತ ಹೇಳಿ ನಿಮ್ಮ ಹೊಲದೊಳಗೆ ಈ ವರ್ಷ ದರ್ಶನ ಅದ ಸರ್, ಪ್ರತ್ಯಕ್ಷಿಕೆ ಇದೆ. ಅದೇ ಆಗಿದೆ ಸರ್. ಅದನ್ನ ಎಲ್ಲಾರು ನೋಡ್ತಾ ಇದ್ದಾರೆ ನೋಡಿ ಸರ್, ನನಗೆ ನೀನ್ ಎಲ್ಲಕತ್ತಾರ ಸಾಬರ್ ಹೇಳ್ಕೊಡ್ತೀನಿ ಸರ್. ಸಾಬರ್ ಪರ್ಮಿಷನ್ ಇಲ್ಲದೆ ಕೊಡಕ್ ಬರಲ್ರಿ ಸರ್. ಬರೋಬ್ರಿ, ನೀವೇನ್ ಬೀಜ ಕೊಟ್ರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕೊಟ್ಟರು ಸರ್, ಅದ್ರ ನಂತರ ಅವ್ರ ಮೂಲಕವಾಗಿ ಬೇರೆ ರೈತರು ಪಡ್ಕೊಳ್ಳುವಂತದ್ದು ಒಂದು ಪದ್ಧತಿ. ಹೌದಾ? ಈಗ ಮೊದ್ಲ ಏನು ನೀವು ಒಕ್ಕಲ್ತನ ಶುರು ಮಾಡಿದಾಗ ಬಹಳ ಬಡತನದ ಅಂತಂದ್ರೆ ಅದಕ್ಕ ಈಗಿಂದಕ್ಕ ಭಯಂಕರ ವ್ಯತ್ಯಾಸ. ಹೌದಾ? ಇಂಥ ಒಂದು ದಿವಸ ಬರ್ತದ ತಮ್ಮ ಜೀವನದೊಳಗ ಅಂತ ಹೇಳಿ ತಾವು ಯಾವಾಗ ಎಣ್ಣೆ ಅವ್ರು ಏನ್ ಹೇಳಿದ್ ಹೊಡ್ಕೊಡ್ತೀನಿ ಸರ್. ವಿಜ್ಞಾನಿಗಳು ಬರ್ಕೊಟ್ಟಿದ್ ಖರ್ಚು ಕಡಿಮೆ ಇದೆ ಸರ್. ಎಣ್ಣೆ ದುಕಾನದಾಗ ಹೋಗೋದಕ್ಕೆ ಅದು ಇದು ಕೊಡ್ತಾರೆ ಸರ್, ಅವ್ರು ಬರ್ಕೊಟ್ಟಿದ್ಕ ನಾವು ಸ್ವಂತ ಒಮ್ಮಕ ಫರಕಾತಾರೆ ಸರ್. ಬಹಳ ವ್ಯತ್ಯಾಸ ಅದ. ಜೈರ್ ಸರ್ ಅಂತ ಬರ್ಕೊಡ್ತಾರೆ ಸರ್. ಅಂದ್ರ ಔಷಧಗಳ ಮೇಲೂ ಖರ್ಚು ಕಡಿಮೆ ಮಾಡ್ತಾ ಇದ್ದೀರಿ, ಒಕ್ಕಲತನದ ಮೇಲೆ ಖರ್ಚು ಸಾಕಷ್ಟು ಕಡಿಮೆ ಮಾಡ್ತಾ ಇದ್ದೀರಿ ನೀವು. ನಿಮ್ಗೆ ಅನಿಸ್ತಾ ಇದೆ ಸರ್, ನೀವು ಬರದಿಡ್ತೀರೇನು ಲೆಕ್ಕ ಏನಾರೇ ಇಡ್ತೀರಿ ಸರ್? ಗಿಡಕ್ಕೆ ಎಷ್ಟೋಯ್ತು, ಸದಿಗೆ ಎಷ್ಟು ಹೋಯ್ತಿರಿ? ಈಗ ಬರದಿಟ್ಟ ಮೇಲೆ ಅದರದ ಲಾಭ ಆಗ್ಬೇಕು ನಿಮಗೆ ಸರ್. ಬರ್ದಿಡ್ತೀವಿ. ಯಾಕಂತಂದ್ರ ಈಗ ನೀವು ಬರದಿಟ್ಟ ಮೇಲೆ ಮುಂದ ಯಾವಾಗಾದ್ರೂ ಅದು ಹಿಂದ್ ನೋಡ್ತಾ ಇರುವ ಸಂದರ್ಭದೊಳಗ ನಾವು ಇದನ್ನ ಕಡಿಮೆ ಮಾಡಬಹುದಿತ್ತು, ಈ ಖರ್ಚು ಕಡಿಮೆ ಮಾಡಬಹುದಿತ್ತು ಅನ್ನುವಂತದ್ ನಿಮಗ್ ಗೊತ್ತಾಗ್ತದ? ಅದನ್ನ ಕಡಿಮೆ ಮಾಡ್ತೀರಿ ಮುಂದಿನ ಸಲ? ಬರ್ದಿಡ್ತೇವ್ರಿ ಸರ್. ಇದಕ್ಕೆ ಎಷ್ಟು ಹೋಯ್ತು, ಇದಕ್ಕೆ ಎಷ್ಟು ಹೋಯ್ತು, ಗಳಿಗೆ ಎಷ್ಟು ಕೊಟ್ರಿ, ಸದಿಗೆ ಎಷ್ಟು ಕೊಟ್ರಿ, ಎಲ್ಲ ಬರ್ದಿಡ್ತೇವ್ರಿ ಸರ್. ಪ್ರೇಮಿಸಿದಪ್ಪ, ನಿಮ್ದು ಶಿಕ್ಷಣ ಎಲ್ಲಿ ತನಕ ಆಗ್ಯದ? ಎಸ್ಎಲ್ಸಿ ಪಾಸ್. ಎಸ್ಎಸ್ಎಲ್ಸಿ ಪಾಸ್ ಆಗಿರಿ ಸರ್. ಮುಂದ್ ಓದ್ಲಿಲ್ಲ ನೀವು? ಓದ್ಲಿಲ್ಲ ಸರ್. ಒಕ್ಕಲ್ತನೇ ಶುರು ಮಾಡಿದ್ರಿ ಸರ್? ಮೊದ್ಲಿಂದನು ನಿಮ್ ತಂದೆಯವರದೆಲ್ಲ ಮಾಡ್ತಾ ಇದ್ರು? ತಂದೆಯವರಲ್ರಿ, ನಾ ಸಣ್ಣ ಇರ್ಲಿಕ್ಕೆ ನಮ್ಮ ಅಪ್ಪ ತೀರ್ಕೊಂಡ್ರಿ ಸರ್. 18 ವರ್ಷಕ್ಕೆ ಲಗ್ನ ಮಾಡಿದ್ರಿ ಸರ್ ನಾನು. ಓಹೋ, ಜವಾಬ್ದಾರಿ ಅವಾಗಿಂದ ಶುರು ಆಯ್ತು ಸರ್. ಮತ್ತ ಅವಾಗನು ಒಕ್ಕಲ್ತನದಿಂದ ಸರ್? ಮತ್ತೊಬ್ರೆ ಮಾಡ್ತೀರಿ ಸರ್, ಸಣ್ಣವರಿದ್ದೇವ್ರಿ ಸರ್. ಹೌದಾ? ಲಗ್ನಾದಿಗಳೇ ಸರ್ ಹಂಗೆ. ಹೌದಾ? ಹೌದು ಸರ್. ಅಲ್ಲ, ಈಗ ಮದುವೆ ಆದ ನಂತರ ಯಾವ ಉದ್ಯೋಗ ಶುರು ಮಾಡಿದ್ರಿ ನೀವು? ಪಾಲಕಿ ಹಚ್ಚಿಕೊತ್ ಹೋಗಿದ್ದೇವ್ರಿ ಸರ್, ಏನು ಲಾಭನೇ ಸಿಗ್ಲಿಲ್ಲ. ನೀವು ಏನು ಮಾಡ್ಲೇ ಇಲ್ಲ ಒಕ್ಕಲ್ತನ ಮಾಡ್ಲಿಲ್ಲ ಸರ್? ಅರ್ಧ ಹೋಗಿ ಏನು ಉಳಿಲ್ಲ, ಅದಕ್ಕೆ ಲಾಗುಡಿಗೆ ಹವರಲ್ಕತ್ರಿ ಸರ್. ಹಿಂಗಾಗಿ ನೀವೇ ಮಾಡಬೇಕು ಅಂತ ಹೇಳಿ ವಿಚಾರ ಬಂತು ಸರ್. ಅದು ಎಷ್ಟು ವರ್ಷಗಳ ನಂತರ ವಿಚಾರ ಮಾಡಿದ್ರಿ? 4-5 ವರ್ಷ ಹೋಯ್ತಿರಿ ಸರ್, ಲಗ್ನ ಆದ್ಮೇಲೆ ಸರ್. ಸ್ವಂತ ಇಟ್ಕೊಂಡು ನೋಡಿ ಸರ್. ವಿಜ್ಞಾನಿಗಳ ಸಂಪರ್ಕದೊಳಗೆ ಬಂದ್ರಿ, ಹೊಸ ಹೊಸ ತಳಿ ಬೆಳೆದ್ರಿ, ಈಗ ನೋಡಿದ್ರ ಲಕ್ಷಾನುಗಟ್ಟಲೆ ಬೆಳೀತಾ ಇದ್ದೆ. ಈಗ ಈ ಏನು ಇಳುವರಿ ಏನ್ ಬರ್ತಾ ಇದೆ ನಿಮಗ, ಫೌಂಡೇಶನ್ ಸೀಡ್ಸ್ ಕೊಡ್ತಾ ಇದ್ದೀರಿ ಯೂನಿವರ್ಸಿಟಿಗೆ, ಇನ್ನು ಇದರಿಂದ ನಾವು ಹೆಚ್ಚಿಗೆ ಇಳುವರಿ ತಕ್ಕೋಬಹುದು, ಆದಾಯ ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಅನಿಸ್ತದ ನಿಮ್ಗೆ? ಅನಿಸ್ತಾರೆ ಸರ್. ಅವ್ರ ಮಾರ್ಗದರ್ಶನ ಆದ್ರೆ ದೇವರಿದ್ದಂಗೆ ಸರ್, ವಿಜ್ಞಾನಿಗಳು ಅವ್ರ ಮಾರ್ಗದರ್ಶನಕ್ಕೆ ಹೋದ್ರೆ ನಮ್ಗೆ ಆಗ್ತದೆ ಇನ್ನೂ ಹೆಚ್ಚಿಗೆ ಆಗ್ತದೆ ಅಂತೀರಿ. ಎಲ್ಲಿ ತನಕ ಮಾಡಬಹುದು ಅಂತ ಅನಿಸ್ತದ ನಿಮ್ಗೆ? 10 ಕ್ವಿಂಟಲ್ ತಾನು ತೆಗಿಬೇಕಮ್ಮ ಅದ್ರಿ ಸರ್. ಹೌದಾ? ಒಂದು ಎಕರೆಗೆ? ಹ್ಞೂ ರೀ ಸರ್. ಅಂದ್ರೆ ಈಗೇನು ತಂತ್ರಜ್ಞಾನ ಅವ್ರು ಹೇಳ್ತಾ ಇದ್ದಾರೆ ಮತ್ತೀರಿ ಸರ್, ಒಬ್ಬ ಸಣ್ಣ ಬಸಪ್ಪ ಪಾಟೀಲ್ ಅಂತೀರಿ ಸರ್, ನಿಮಗೆ ಸರ್ ಹೇಳಿದ್ರು 6 ರೂಪಾಯಿದಾಗ್ರಿ ಸರ್ ಎಕರೆಗೆ 2 ಚೀಲ ಆಗ್ಯದ ಕಟ್ ಮಾಡಿನ್ರಿ, ಅದು 3 ಬ್ಲೇಡ್ ಹಾಕೊಟ್ಟು ಸಣ್ಣ ಬಸಪ್ಪ ಪಾಟೀಲ್ ಹಾಲ್ ಸುಲ್ತಾಪುರ್ ಗೌಡ್ರು, ಅವರು ಮಾರ್ಗದರ್ಶನ ಕೊಡ್ತಾರೆ ಬಂದು ಹೊಲಕ್ಕೆ. ಹಿಂಗ್ ಮಾಡಿ ಹಿಂಗ್ ಮಾಡಿ ಒಂಟಿದ್ದೀನಿ ನೋಡ್ರಿ ಅಮ್ಮದು, ಅವರು ನನಗೆ ಸಹಾಯ ಮಾಡ್ಯಾರ ಸರ್. ಅಡ್ಡಿಲ್ಲ ಅಂದ್ರ ನೀವು ಏನು ಕುಡಿ ಚೂಟುವುದರಿಂದ ಇಳುವರಿ ಹೆಚ್ಚು ಮಾಡಿಕೊಳ್ಳುವಂತದ್ದು ಕಂಡುಕೊಂಡಿರಿ, ಅದ್ರ ಪ್ರಕಾರ ನೀವು ಮಾಡ್ತಾ ಇದ್ದೀರಿ. ಮತ್ತ ಬ್ಯಾರೆಯವ್ರ ರೈತರಿಗೂ ಇದನ್ನ ಹೇಳಿರಿ ನೀವು, ತಂತ್ರಜ್ಞಾನ ಹಿಂಗ್ ಮಾಡ್ಬೇಕಪ್ಪ ಹೇಳಿನ್ರಿ ಸರ್. ಮಾಡಲ್ರಿ ಸರ್. ಯಾಕೆ ಮಾಡ ಸರ್ಪ್ ಹೊಡಿಬೇಕ್ರಿ ಸರ್? ಸರ್ಪ್ ಹೊಡೆದ್ರೆ ಅದಕ್ಕೆ ಕಬ್ಬನ್ ರೋಗ ಬೀಳಲ್ರಿ ಸರ್, ಸಾಬರ್ ಬರ್ಕೊಡ್ತಾರೆ ಸರ್ಪ್ ಅಂತ ಪುಡಿ ಇರ್ತೀರಿ ಸರ್, ಅದಕ್ಕೆ ಏನ್ರಿ ಮಂಜು ಬಿದ್ದರು ಸರ್ ಏನು ಆಗಲ್ರಿ ಸರ್ ಪರ್ಸ್ ಮೇಜಿಕ. ಈಗ ನನ್ನ ಕಾಯಿಗಿರಿ ಸರ್, ಈ ಬಾಜು ಹೊಲಕ್ಕೆ ಬಹಳ ಕಾಯಿದ್ರಿ ಸರ್, ದೌಡು ಅದು ಒತ್ಕೊಂಡು ಬಂದ್ರಿ ಸರ್, ನನ್ ತಂಪು ಬರ್ತೀರಿ ಸರ್ ಪಲ್ಸ್ ಮೇಜಿಕ್ ಹೊಡೆಯದ್ರಿ ಸರ್, ಗಿಡಕ್ಕ ತಾಕತ್ ಕೊಟ್ಟಪ್ಪಲೆ ಆಗ್ತೀರಿ ಸರ್. ನನಗ ಅದು ಪಲ್ಸ್ ಮ್ಯೂಜಿಕ್ ಅಂದ್ರೆ ಏನಮ್ಮ ಅದು ಗೊತ್ತಾಗ್ಯದ್ರಿ ಸರ್? ಗೊತ್ತಾಗ್ಯದ. ಹ್ಞೂ ಸರ್. ಅದ್ರೊಳಗೆ ಪೋಷಕಾಂಶಗಳು ಇರ್ತಾವ ಸರ್, ಅವುಗಳಿಂದ ಆರೋಗ್ಯ ಕೂಡ ಹೆಚ್ಚಾಗ್ತದ. ಸಾಬರ್ಗೆ ನಾವು ಒಂದ್ ಹೇಳಿ ಸರ್, ಹಿಂಗ್ ಗ್ರಾಮ್ ಲೆಕ್ಕ ಹೇಳ್ಬೇಡಿ ಸರ್, ನನ್ಗೆ ಅಕ್ಕಂಡ್ ಲೆಕ್ಕ ಹೇಳಂತೀನಿ ತೆಗಳಿ ಸಾಬರ್, ಒಂದ್ ಬ್ಯಾರದ ಒಂದ್ ಹಾಕ್ ಮಡಿವಾಳ ಅಂತಾರ, 2 ಕೆಜಿ ಅದರ. ಅಡ್ಡಿಲ್ಲ ಅಂದ್ರೆ ಸಾಬ್ರ ಇಲ್ದ ಜೈರ್ ಸರ್ ಬರ್ಕೊಡ್ತಾರೆ ಸರ್. ಬರೋಬ್ರಿ ರೇವಣ ಸಿದ್ದಪ್ಪ, ಈಗ ನಿಮ್ಮ ಏನೋ ತೊಗರಿ ಕಾಳ ನೋಡಿದ್ರ ಬ್ಯಾರೆಯವ್ರ ಕಾಳ ನೋಡಿದ್ರ ಅವ್ರು ಬಾರಿಕ ವರ ಮೋಟಾವರಿ ಸರ್. ಇದು ವ್ಯತ್ಯಾಸ ನಿಮಗ್ ಗೊತ್ತಾಗಿದೆ. ಮೋಟಾವರಿ ಗುಣಮಟ್ಟ ಏನಿರ್ತೈತಲ್ಲ, ಗುಣಮಟ್ಟ ಕೂಡ ನಮ್ದು ಸುಧಾರಣೆ ಆಗ್ಬೇಕು. ಅದೇ ರೀತಿ ನಿಮ್ದು ಸುಧಾರಣೆ ಆಗ್ಯದ ಅಂತ ಕಾಳಿನ ವಜನ್ ಏನದ ಅದು ಹೆಚ್ಚಾಗ್ಯದ? ಹೆಚ್ಚಾಗ್ಯದ ಸರ್. ಮತ್ತೊಬ್ಬರ ಹೊಲದಾಗ 2-3 ಅವರಿ ಸರ್, ನಮ್ಮ ಮೊದಲ 4-5 ಅವರಿ ಸರ್ ದಾಣಿ. ಪಲ್ಸ್ ಮ್ಯೂಜಿಕ್ ಬಹಳ ಪ್ರಯೋಗದ ರೀ ಸರ್ ಅದು. ಹೌದಲ್ಲ ಸರ್, ಬಹಳ ಚಲೋ ಪಲ್ಸ್ ಮ್ಯಾಜಿಕ್ ಅಂತ ಹೇಳಿ ಹೇಳ್ತೀರಿ. ಕುಡಿ ಚೂಟೋದು ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಾ ಇದ್ರಿ, ಸುಧಾರಿತ ತಳಿ ಮುಖ್ಯ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಇವೆಲ್ಲ ಅನುಭವಗಳಿಂದ ನಿಮ್ಮ ಏನು ಆದಾಯ ಇವತ್ತಿನ ದಿವಸ ಹೆಚ್ಚಾಗಿದೆ. 7 ಎಕರೆದೊಳಗೆ ನೀವು ಬಹಳ ಕಡಿಮೆ ಆದಾಯ ತಗೋತಿದ್ರಿ ಮೊದ್ಲ, ಇತ್ತೀಚೆಗೆ ಅಂತೂ ಸಾಕಷ್ಟು ಆದಾಯ ಬರ್ತಾ ಇದೆ. ಒಟ್ಟು ಈಗಿನ ಸದ್ಯದ ಆದಾಯ ನಿಮಗೆ ಒಂದು ವರ್ಷಕ್ಕೆ ಈಗಾಗಲೇ ನೀವು ಹೇಳಿರಿ, ಆದರೂ ಕೂಡ ಇನ್ನೊಮ್ಮೆ ನಮ್ಮ ರೈತರಿಗೆ ಹೇಳ್ರಿ, ಎಷ್ಟು ನಿಮಗೆ ಖರ್ಚಾಗ್ತದೆ, ಎಷ್ಟು ನಿಮಗೆ ವರ್ಷದ ನಂತರ ಉಳಿತದ ಅಂತ ಹೇಳಿ. ಒಟ್ಟು 75,000-80,000 ರೂಪಾಯಿ ಖರ್ಚಾಗ್ತೀರಿ ಸರ್. 400,000 ರೂಪಾಯಿ ಉಳಿತಾಯ ಆಗ್ತದೆ. ಹೌದಾ ಸರ್. ಇನ್ ಮುಂದಿನ ದಿವಸಗಳಲ್ಲಿ ಇದನ್ನ ಹೆಚ್ಚು ಮಾಡುವಂತದ್ದು. ಇದು ಏನಿಲ್ಲಪ್ಪ ಅಂತಂದ್ರೆ 1 ಎಕರೆಗೆ 10 ಕ್ವಿಂಟಲ್ ಬೆಳೆಯಬೇಕು ಅಂತ ಹೇಳಿ ಸರ್. 8 ತೆಗೆದಿರಿ, ಈಗ ಮುಂದಿನ ದಿನಗಳಲ್ಲಿ 10 ಮಾಡಬೇಕು ಅನ್ನುವಂತ ಒಂದು ವಿಚಾರ. ವಿಜ್ಞಾನಿಗಳ ಮಾರ್ಗದರ್ಶಕ ಆದ್ರೆ ಆತೀರಿ ಸರ್. ಅಲ್ಲ, ಈಗ ನೀವು ಇಲ್ಲಿ ತನಕ ಮಾಡಿರಿ, ಇನ್ನ ಶ್ರದ್ಧೆಯಿಂದ ಇದೇ ರೀತಿ ನೀವು ಕೆಲಸ ಮುಂದುವರೆಸಿದ್ರೆ ಸಾಧ್ಯ ಇದ್ದೇ ಇದೆ. ಯಾಕಿಲ್ಲ ಮಾಡ್ತೇನೆ ಸರ್. ಹಾಗೆ ಆಗ್ತದ. ಒಳ್ಳೇದು ರೇವಣ ಸಿದ್ದಪ್ಪ ಅವರ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಆತ್ಮೀಯರೇ, ರೇವಣ ಸಿದ್ದಪ್ಪ ಮಡಿವಾಳ ಅವರ ಫೋನ್ ನಂಬರ್ ನ ನಾನು ಹೇಳ್ತೀನಿ, ತಾವು ಅವ್ರ ಜೊತೆಗೆ ಮಾತಾಡಿಸಬಹುದು, ಅವರ ಅನುಭವಗಳನ್ನ ತಾವು ಕೇಳಬಹುದು. 9008-89-54-85 ಈ ನಂಬರ್ನ ತಾವು ಸಂಪರ್ಕ ಮಾಡಿ ರೇವಣ ಸಿದ್ದಪ್ಪ ಮಡಿವಾಳ ಅವರನ್ನ ಮಾತಾಡಿಸಿ ಅವರ ಅನುಭವಗಳನ್ನ ಪಡ್ಕೊಳ್ಬಹುದು, ಮತ್ತ ಚರ್ಚೆ ಕೂಡ ಮಾಡಬಹುದು. ಒಳ್ಳೇದು ರೇವಣ ಸಿದ್ದಪ್ಪ ಮಡಿವಾಳ ಅವರ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಸುಮಾರು 1-1.5 ದಶಕದ ಏನು ಕೃಷಿ ಅನುಭವಗಳದಾವ. ಬಹಳ ಕಷ್ಟಪಟ್ಟು ಶ್ರಮಪಟ್ಟು ತಾವು ಕೃಷಿ ಒಳಗೆ ಸಾಧನೆ ಮಾಡಿದ್ದೀರಿ, ಮತ್ತ ಬೇರೆಯವರಿಗೆ ಮಾದರಿಯಾಗುವಂತಹ ಒಂದು ವಿಚಾರಗಳನ್ನ ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಈ ತನಕ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಖಾಜಾ ಕೋಟ್ನೂರ್ ಗ್ರಾಮದ ರೈತರಾದ ರೇವಣಸಿದ್ದಪ್ಪ ಗುರುಲಿಂಗಪ್ಪ ಮಡಿವಾಳ್ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಹನುಮಂತಬಾಯಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ತತ್ವಜ್ಞಾನ ಸಾರ ತಿಳದಿರಬೇಕು, ತತ್ವಜ್ಞಾನ ಸಾರ ತಿಳದಿರಬೇಕು, ತತ್ವಜ್ಞಾನ ಸಾರ ತಿಳದಿರಬೇಕು, ತತ್ವಜ್ಞಾನ ಸಾರ ತಿಳದಿರಬೇಕು. ಅರ್ಧ ಗುಣ ಭಾಗಿಸ ಕೇಳು, ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಭಜನೆ ಪದ. ಸೋಮನದಲ್ಲ ಇದುವರೆಗೆ ಹನುಮಂತಬಾಯಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದ್ದೀರಿ. ಈಗ ಕೇಳಿ ಕೃಷಿ ಹಾಡುಗಳು. ಸೆಗಣಿಯ ಬಡಿ ಬೇಕು